ಅರಿವಂತಿದೆ. ನೀವುಲೇನಿ ಜೀವಿತಂ ಸಮಾಧಿವಂತಿದೆ, ನೀವುಲೇನಿ ಜೀವಿತಂ ಎಡಾರಿವಂತಿದೆ, ನೀವುಲೇನಿ ಜೀವಿತಂ ಸಮಾಧಿವಂತಿದೆ. ಯೇಸಯ್ಯಾ ನಾನು ನಡಿಪಿಂಚುಮಯ ಸಾರಮೈನ ನೀಲಕು, ಯೇಸಯ್ಯಾ ನಾನು ನಡಿಪಿಂಚುಮಯ ನಿತ್ಯ ಜೀವನಕು, ನೀವುಲೇನಿ ಜೀವಿತಂ ಎಡಾರಿವಂತಿದೆ. ಭಾರಮುನು ಮೋಯುಚುನ್ನವಾರಲಾರಾ, ನಾ ಯುದ್ಧಕ್ಕು ರಮ್ಮ ನೀ ಪಿಲಿಚಿನ ದೇವಾ, ನಿತ್ಯ ಜೀವ ಮಾರ್ಗಮುನು ನೀನೇ ಅನಿ ಪಲಿಕಿತಿವಿ. ಪ್ರಯಾಸ ಪಡಿ ಭಾರಮುನು ಮೋಯುಚುನ್ನವಾರಲಾರಾ, ನಾ ಯುದ್ಧಕ್ಕು ರಮ್ಮ ನೀ ಪಿಲಿಚಿನ ದೇವಾ, ನಿತ್ಯ ಜೀವ ಮಾರ್ಗಮುನು ನೀನೇ ಅನಿ ಪಲಿಕಿತಿವಿ. ನಡಿಪಿಂಚುಮಯ ನನ್ನು ನೀ ಸನ್ನಿಧಿಗೆ, ನಡಿಪಿಂಚುಮಯ ನನ್ನು ನೀ ಸನ್ನಿಧಿಗೆ, ಕರುಣಿಂಚುಮಯ ನನ್ನು ನೀ ಕೃಪ ತೋಡ. ಯೇಸಯ್ಯ ನಾನು ನಡಿಪಿಂಚುಮಯ ಸಾರಮೈನ ನೀಲಕು, ಯೇಸಯ್ಯ ನಾನು ನಡಿಪಿಂಚುಮಯ ನಿತ್ಯ ಜೀವನಕು, ನೀವುಲೇನಿ ಜೀವಿತಂ ಎಡಾರಿವಂತಿದೆ. ಕೃಂಗಿಪ್ಪೋಯಿ ಭಾರಮುತೋ ನಡುವಲೇನಿ ವಾರಲಾರಾ, ನಾ ಯುದ್ಧಕ್ಕು ರಮ್ಮ ನೀ ಪಿಲಿಚಿನ ದೇವಾ, ನೀ ಆತ್ಮಶಕ್ತಿತೋ ನಿಂಪೆದ ನನಿ ಪಲಿಕಿತಿವಿ. ಕೃಂಗಿಪ್ಪೋಯಿ ಭಾರಮುತೋ ನಡುವಲೇನಿ ವಾರಲಾರಾ, ನಾ ಯುದ್ಧಕ್ಕು ರಮ್ಮ ನೀ ಪಿಲಿಚಿನ ದೇವಾ, ನೀ ಆತ್ಮಶಕ್ತಿತೋ ನಿಂಪೆದ ನನಿ ಪಲಿಕಿತಿವಿ. ನಡಿಪಿಂಚುಮಯ ನನ್ನು ನೀ ಸನ್ನಿಧಿಗೆ, ನಡಿಪಿಂಚುಮಯ ನನ್ನು ನೀ ಸನ್ನಿಧಿಗೆ, ಕರುಣಿಂಚುಮಯ ನನ್ನು ನೀ ಕೃಪ ತೋಡ. ಯೇಸಯ್ಯ ನಾನು ನಡಿಪಿಂಚುಮಯ ಸಾಲಮೈನ ನೀಲಕು, ಯೇಸಯ್ಯ ನಾನು ನಡಿಪಿಂಚುಮಯ ನೀ ప్రభులేని జీవితం ఎడారి వంటిది. గాఢాంధకారలోయలో నశించువారలారా, నా యొద్దకు రమ్మని పిలిచిన దేవా, దీపమును నేనే వెలుగునని పలికితివి. గాఢాంధకారలోయలో నశించువారలారా, నా యొద్దకు రమ్మని పిలిచిన దేవా, దీపమును నేనే వెలుగునని పలికితివి. నడిపించుమయా నన్ను నీ సన్నిధికి, నడిపించుమయా నన్ను నీ సన్నిధికి, కరుణించుమయా